ಮೂಡಾನಿವೇಶನ ವಾಪಸ್ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮತ್ತಷ್ಟು ಸಂಕಷ್ಟ, ಸಂಸದ ಬಸವರಾಜ ಬೊಮ್ಮಾಯಿ. ಅಮೆರಿಕದಲ್ಲಿ ಸೆಮಿಕಂಡಕ್ಟರ್ ಉದ್ಯಮದ ಜಾಗತಿಕ ಕಂಪನಿಗಳ ಮುಖ್ಯಸ್ಥರ ಜೊತೆ ಸಚಿವ ಎಂಬಿ ಪಾಟೀಲ್ ಮಾತುಕತೆ. ನಾಳೆ ಗಾಂಧಿ ಜಯಂತಿ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಸ್ವಚ್ಛತಾ ಆಂದೋಲನ ಪ್ರತಿಜ್ಞಾವಿಧಿ ಕಾರ್ಯಕ್ರಮ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35. ಈಗ ಸಮಯ ಸರಿಯಾಗಿ 6:50. ಇದು ಆಕಾಶವಾಣಿ ಹಾಸನ 102.2 MHz. ಕಿಸಾನ್ ವಾಣಿ ಕೃಷಿ ರಂಗ. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೇಳಿ, ವಿಶ್ವ ಕಾಫಿ ದಿವಸದ ಸಂದರ್ಭದಲ್ಲಿ ಇತ್ತೀಚೆಗೆ ಬ್ರೆಜಿಲ್ ಕಾಫಿ ಪ್ರವಾಸ ಕೈಗೊಂಡಿದ್ದ ಆಲೂರು ತಾಲೂಕು ಹುಂಕರವಳ್ಳಿಯ ಪ್ರಗತಿಪರ ಕೃಷಿಕ ಎಚ್ಎಸ್ ಧರ್ಮರಾಜ್ ಅವರೊಂದಿಗಿನ ಸಂದರ್ಶನವನ್ನು ಸಂದರ್ಶಿಸುತ್ತಾರೆ ಅರಕಲಗೂಡುವಿ ಮಧುಸೂದನ್. ಹಸಿರು ಸಿರಿ ರೈತ ಭೂಮಿಯ ಚೊಚ್ಚಲ ಮಗ ಕರಮುಗಿಯೋ ಆತನಿಗೆ. ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಕಾರ್ಯಕ್ರಮ ಅನ್ನವಿಡೋ ದೇವರಿಗೆ ಕೇಳಿ ಕಾರ್ಯಕ್ರಮ ಹಸಿರು ಸಿರಿ. ಬಸಿರಲಿ ಹುಟ್ಟಿ ದೇವರಿನ ಬಂಡಿಯ ಕಟ್ಟಿ ಹಸಿರೇ ಉಸಿರು ಎಂದು ಸಾರುವ ಕೊಡುಗೈ ದೊರೆಯುವನು. ಪ್ರೀತಿಯ ಕೇಳುಗರೇ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಕೀಟಗಳ ನಿರ್ವಹಣೆಯಲ್ಲಿ ಜೈವಿಕ ಪೀಡನಾಶಕಗಳ ಪ್ರಾಮುಖ್ಯತೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ಇವತ್ತು ಎಲ್ಲ ಬೆಳೆಗಳನ್ನು ಕೂಡ ಕೀಟಗಳು ಬಾಧಿಸ್ತಾ ಇರತಕ್ಕಂಥದ್ದನ್ನ ನಾವು ಗಮನಿಸಬಹುದು. ಅದನ್ನ ನಿರ್ವಹಣೆಯನ್ನ ಮಾಡಲಿಕ್ಕೆ ನಾವು ರಾಸಾಯನಿಕಗಳ ಮೊರೆಯನ್ನ ಹೋಗಿದ್ದೇವೆ. ಕೇವಲ ರಾಸಾಯನಿಕಗಳ ಮೊರೆಯನ್ನ ಹೋಗಿದ್ದೇವೆ ಅನ್ನುವಂಥದ್ದಷ್ಟೇ ಅಲ್ಲ, ವಿಪರೀತವಾಗಿ ರಾಸಾಯನಿಕಗಳ ಮೇಲೆ ನಾವು ಇವತ್ತು ಅವಲಂಬನೆಯನ್ನ ಮಾಡಿರ್ತಕ್ಕಂಥದ್ದು. ಈ ರಾಸಾಯನಿಕಗಳ ಮೇಲೆ ಅವಲಂಬನೆ ಆದಂತಹ ಸಂದರ್ಭದಲ್ಲಿ ಅನೇಕ ಪರಿಸರದ ಸಮಸ್ಯೆಗಳು ಉದ್ಭವಿಸುತ್ತೆ, ಜೊತೆಗೆ ನಮ್ಮ ಸಂಪನ್ಮೂಲ ಏನಿದೆಯೋ ಅದು ಕೂಡ ಕಲುಷಿತಗೊಳ್ತಾ ಹೋಗುತ್ತೆ. ಮುಂದಿನ ದಿವಸಗಳಲ್ಲಿ ಅದನ್ನ ನಾವು ಸರಿಪಡಿಸ್ಕೊಳ್ಳಿಕ್ಕೆ ಹೆಚ್ಚು ವೆಚ್ಚವನ್ನ ತರಬೇಕಾಗುತ್ತೆ, ಹೆಚ್ಚು ದಂಡವನ್ನ ನೀಡಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಕೀಟಗಳ ನಿರ್ವಹಣೆಯಲ್ಲಿ ನಮಗೆ ಹೆಚ್ಚು ಅನುಕೂಲವನ್ನ ಮಾಡಿಕೊಡ್ತಕ್ಕಂಥದ್ದು, ಸಹಾಯಕವಾಗಿ ಇರತಕ್ಕಂಥದ್ದು ಜೈವಿಕ ಪೀಡನಾಶಕಗಳು. ಇವುಗಳನ್ನ ಬಳಕೆ ಮಾಡಿದಾಗ ಈ ಕೀಟಗಳ ನಿರ್ವಹಣೆಯನ್ನು ಕೂಡ ನಾವು ಮಾಡಬಹುದು, ನಮ್ಮ ಸಂಪನ್ಮೂಲಗಳನ್ನ ಮತ್ತೆ ಪ್ರಕೃತಿಯನ್ನು ಕೂಡ ಉಳಿಸಿಕೊಳ್ಳಬಹುದು. ಈ ಒಂದು ಕಾರಣಕ್ಕಾಗಿ ಈ ಜೈವಿಕ ಪೀಡನಾಶಕಗಳು ತಮ್ಮದೇ ಆದಂತಹ ಪ್ರಾಮುಖ್ಯತೆಯನ್ನ ಹೊಂದಿದ್ದಾವೆ. ಈ ಜೈವಿಕ ಪೀಡನಾಶಕ ಅಂತ ಅಂದ್ರೆ ಏನು, ಏನು ಪ್ರಾಮುಖ್ಯತೆಯನ್ನ ಹೊಂದಿದ್ದಾವೆ, ಯಾವ ಹಂತಗಳಲ್ಲಿ ಮತ್ತೆ ಯಾವ ಸಂದರ್ಭದಲ್ಲಿ ಇದರ ಬಳಕೆಯನ್ನ ನಾವು ಮಾಡಬಹುದು, ಹಾಗೇನೆ ಏನೆಲ್ಲ ಅನುಕೂಲಗಳನ್ನ ಇದರಿಂದ ಮಾಡಿಕೊಳ್ಳಬಹುದು ಅನ್ನುವಂತಹ ವಿಚಾರಗಳನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಹಾಸನದ ಕಾರ್ಯಕೆರೆ ಸಮೀಪ ಇರತಕ್ಕಂಥ ಕೃಷಿ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ಬಿಎಸ್ ಬಸವರಾಜ್ ಅವರು. ಡಾಕ್ಟರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಕೀಟಗಳು ಅನೇಕ ವಿಧದಲ್ಲಿ ಬೆಳೆಗಳನ್ನ ಬಾಧಿಸುತ್ತೆ, ಎಲ್ಲಾ ಬೆಳೆಗಳನ್ನು ಕೂಡ ಇವತ್ತು ಕೀಟಗಳು ಬಾಧಿಸುತ್ತೆ ಅಂತ ಹೇಳಿ ನಾವು ಬಹಳ ಧೈರ್ಯವಾಗಿ ಹೇಳಬಹುದು. ಈ ನಿಟ್ಟಿನಲ್ಲಿ ಈ ಬೆಳೆಗಳ ಹಂತಗಳಲ್ಲಿ ಕಂಡು ಬರ್ತಕ್ಕಂತಹ ಕೀಟಗಳ ವಿಂಗಡಣೆಯನ್ನ ಹೇಗೆ ಮಾಡಬಹುದು ಅಂತೇಳಿ. ಇದು ಬಹಳ ಮುಖ್ಯವಾದಂತಹ ಪ್ರಶ್ನೆ. ಯಾಕೆಂತಂದ್ರೆ ಒಂದ್ ಸಾರಿ ನಾವು ಬೆಳೆ ಹಾಕಿದ ಮೇಲೆ ಒಂದೇ ತರದ ಹುಳು ಕೊನೆ ಹಂತವರೆಗೂ ಇರೋದಿಲ್ಲ, ಅದರಿಂದ ಒಂದೊಂದು ಹಂತದಲ್ಲಿ ಒಂದು ರೀತಿಯ ಹುಳುಗಳಿರ್ತವೆ. ಉದಾಹರಣೆಗೆ ಗಿಡ ಸಣ್ಣದಿದೆ ಅಥವಾ ಸಸಿ ಅಂತ ಸಂದರ್ಭದಲ್ಲಿ ಕೆಲವು ಗಿಡನ ಕತ್ತರಿಸುವಂಥ ಹುಳ ಬರ್ತದೆ. ರೈತರು ನೋಡಿರ್ತಾರೆ, ಮುಸುಕಿನ ಜೋಳ ಹಾಕಿದ್ದಾರೆ, ಆಲೂಗಡ್ಡೆ ಹಾಕಿದ್ದಾರೆ, ಅಥವಾ ಒಂದು ಟೊಮೊಟೊ ಹಾಕಿದ್ದಾರೆ, ಬೆಳಗ್ಗೆ ನೋಡಿ ಗಿಡ ಕತ್ತರಿಸಿ ಬಿದ್ದಿದೆ, ಅದೊಂದು ಗಿಡ ಕತ್ತರಿಸೋ ಒಂದು ಹುಳ ಈ ಸಸಿ ಮಡಿ ಹಂತದಲ್ಲಿ ಬರುವಂಥದ್ದು. ಇನ್ನೊಂದು ರಸ ಹೀರುವಂಥ ಹುಳುಗಳು, ಉದಾಹರಣೆಗೆ ಹೇನ್ಕರೆ, ತ್ರಿಪ್ಸು, ನುಷಿ, ಬಿಳಿ ನೊಣ, ಇವೆಲ್ಲ ಏನು ಮಾಡ್ತೀವಿ ಅಂತಂದರೆ ಪ್ರಾರಂಭಿಕ ಹಂತದಲ್ಲಿ ಗಿಡ ಯಾವಾಗ ಮೃದುವಾಗಿರ್ತದೆ ಆ ಗಿಡದಲ್ಲಿ ಹೆಚ್ಚಿನ ರಸ ಇರ್ತದೆ, ಅಂಥ ಸಂದರ್ಭದಲ್ಲಿ ರಸ ಹೀರುವಂಥ ಕೀಟಗಳು ಬರ್ತವೆ. ನಂತರ ದಿನಗಳಲ್ಲಿ ಅಲ್ಲಲ್ಲಿ ಸಣ್ಣದಾಗಿ ಎಲೆ ಕೆರೆದು ತಿನ್ನುವಂಥ ಹುಳುಗಳು ಕೂಡ ಬರ್ತವೆ. ಇದು ಗಿಡಗಳು ಸಸಿ ಇದ್ದಂಥ ಹಂತದಲ್ಲಿ. ನಂತರ ಈ ಮಧ್ಯ ವಯಸ್ಸಿನ ಹಂತದ ಗಿಡಗಳಲ್ಲಿ ಕೆಲವು ಬೇರ್ ತಿನ್ನೋ ಹುಳುಗಳು ಬರ್ತವೆ, ಯಾಕೆಂದ್ರೆ ಬೇರುಗಳು ಚೆನ್ನಾಗಿ ಬೆಳವಣಿಗೆ ಆಗಿರ್ತವೆ. ಆಮೇಲೆ ಕಾಂಡ ಕೊರೆಯುವಂಥ ಹುಳು ಬರ್ತವೆ. ಆಮೇಲೆ ಎಲೆನ ಸಂಪೂರ್ಣವಾಗಿ ಮಡಿಸ್ಕೊಂಡು ತಿನ್ನುವಂಥ ಹುಳ ಮತ್ತು ಸಂಪೂರ್ಣವಾಗಿ ಕೆರೆದು ತಿನ್ನುವಂಥ ಒಂದು ಹಾನಿಕಾರಕ ಹುಳುಗಳು ಮಧ್ಯದ ಹಂತದಲ್ಲಿ ಬರ್ತವೆ. ಇನ್ನು ಕೆಲವು ಈ ಹೂವಾಡ ಹಂತ ಅಥವಾ ಕಾಯಿ ಕಟ್ಟುವ ಹಂತ ಅಥವಾ ಹಣ್ಣು ಈ ಹಂತದಲ್ಲಿ ಬರುವಂಥ ಕೆಲವು ಹುಳುಗಳಿದ್ದಾವೆ. ಉದಾಹರಣೆಗೆ ಈಗ ಕುಡಿ ಮತ್ತು ಹೂ ಗೊಂಚಲು ಈ ಸುತ್ತಕೊಂಡು ತಿನ್ನೋಂಥ ಕೆಲವು ಹುಳುಗಳು ಬರ್ತವೆ. ಈಗ ತೊಗರಿ ಹಾಕಿರ್ತಾರೆ, ಮೇಗಿಲ ಕುಡಿ ಭಾಗ ಮತ್ತು ಹೂಗಳೆಲ್ಲ ಅವು ಮೊಗ್ಗಳೇನಿರ್ತವೆ ಎಲ್ಲ ಸುತ್ತಕೊಂಡು ಹುಳ ತಿಂತಾ ಇರ್ತದೆ. ಇದೊಂದು ರೀತಿ ಹಂತ. ಮತ್ತು ಕೆಲವು ಈ ಕಾಯಿ ಅಥವಾ ಚೊಟ್ಟು ಅಥವಾ ಹಣ್ಣು ಬಂದಂಥ ಸಂದರ್ಭದಲ್ಲಿ ಕೆಲವು ಹುಳುಗಳು ಅದನ್ನು ಕಾಯಿನ ಕೊರತೆ ತಿನ್ನುವಂಥದ್ದು, ಹಣ್ಣನ್ನ ಕೊರತೆ ತಿನ್ನುವಂಥವು, ಈ ರೀತಿ ಹುಳುಗಳು ನಾವು ನೋಡ್ಬೋದು. ಹೀಗೆ ಬೇರೆ ಬೇರೆ ಹಂತಗಳಲ್ಲಿ ಬೆಳೆಯನ್ನ ಬಾಧಿಸ್ತಕ್ಕಂತಹ ವಿವಿಧ ರೀತಿಯ ಕೀಟಗಳನ್ನು ನಾವು ಗುರುತನ್ನ ಮಾಡಬಹುದು. ಹೌದು, ಈ ಜೈವಿಕ ಪದ್ಧತಿಗಳು ಅಂತ ಅಂದ್ರೆ ಏನು ಡಾಕ್ಟರ್? ಜೈವಿಕ ಪದ್ಧತಿ ಅಂತಂದ್ರೆ ಪ್ರಮುಖವಾಗಿ ಪೀಡೆಗಳ ನಿಯಂತ್ರಣ. ಈ ಪೀಡೆ ಅಂದ್ರೆ ಏನು? ಉದಾಹರಣೆಗೆ ನಮ್ಗೆ ಬೆಳೆ ಮೇಲೆ ಬರುವಂತಹ ಹುಳುಗಳಿರ್ಬೋದು, ಕಳೆ ಮೇಲೆ ಬರುವಂತಹ ಹುಳುಗಳಿರ್ಬೋದು, ಇದನ್ನ ನಿಯಂತ್ರಣ ಮಾಡ್ಲಿಕ್ಕೆ ನಾವು ಕೆಲವು ಜೈವಿಕ ರೀತಿಯಲ್ಲಿ ಕೆಲವು ಪದ್ಧತಿಗಳನ್ನ ಅನುಸರಿಸ್ತೀವಿ. ಅವಾಗ ನಾವು ಈ ಪರಭಕ್ಷಕ ಕೀಟ, ಪರತಂತ್ರ ಕೀಟ ಮತ್ತು ಸೂಕ್ಷ್ಮ ಜೀವಾಣುಗಳು, ಜಂತು ಹುಳುಗಳು, ಸಸ್ಯಜನ್ಯ ಪದಾರ್ಥಗಳು, ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಈ ಜೈವಿಕ ತಂತ್ರಜ್ಞಾನದಿಂದ ಏನು ಒಂದು ಬೆಳೆ ಒಂದು ತಳಿಯನ್ನು ಅಭಿವೃದ್ಧಿಪಡಿಸಿರ್ತಾರೆ ನೋಡಿ, ಅದು ಕೂಡ ಒಟ್ಟಾರೆ ಎಲ್ಲ ಒಂದು ಬಳಕೆಯ ಒಂದು ಪದ್ಧತಿಯನ್ನು ನಾವು ಜೈವಿಕ ಪದ್ಧತಿಗಳು ಅಂತ ನಾವು ಕರಿಬಹುದು. ಇದನ್ನ ಜೈವಿಕ ಪದ್ಧತಿ ಅಂತ ಹೇಳಿ ನಾವು ಕರಿತೇವೆ. ಹೌದು, ಪೀಡೆ ಅಂತ ಅಂದ್ರೆ ಏನು? ನೋಡಿ, ಪೀಡೆ ಅಂತಂದ್ರೆ ಮುಖ್ಯವಾಗಿ ನಾವು ನಮ್ಮ ಮನುಷ್ಯ ಮತ್ತೆ ಅವನ ಜಾನುವಾರುಗಳು ಏನಿದಾವೆ ಅವಕ್ಕೆ ಯಾವ ರೀತಿಯ ಹಾನಿ ಆಗ್ತವೆ, ಬೆಳೆಗಳು ಸೇರ್ಕೊಂಡು ಹಾನಿ ಮಾಡಂತದ್ದು. ಉದಾಹರಣೆಗೆ ಈಗ ನೀವು ಬೆಳೆ ಹಾಕಿದ್ದೀರಿ, ಬೆಳೆಗಳಲ್ಲಿ ಒಂದು ಏನು ಹುಳುಗಳು ಬರ್ತವೆ, ರೋಗಗಳು ಬರ್ತವೆ, ಆಮೇಲೆ ಕೆಲವು ಕಳೆಗಳು ಬೆಳೆಯನ್ನ ಬಾಧಿಸ್ತವೆ, ಅದು ಕೂಡ ಪೀಡೆನೆ. ಕೆಲವು ಜಾನುವಾರುಗಳಲ್ಲಿ ಕೆಲವು ಬೇರೆ ಬೇರೆ ರೀತಿಯ ಒಂದು ಹುಳುಗಳು ಇದು ಮಾಡ್ತವೆ. ಒಟ್ಟಿನಲ್ಲಿ ಮನುಷ್ಯ ಮತ್ತು ಅವನ ಸಂಪತ್ತು ಏನಿದೆ, ಅವನ ಸವಲತ್ತುಗಳೇನಿದೆ, ಅವಕ್ಕೆ ಹಾನಿ ಮಾಡುವಂತಹ ಒಂದು ಪ್ರಾಣಿಗಳಿರ್ಬೋದು, ಇವಕ್ಕೆಲ್ಲ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಪೀಡೆ ಅಂತ ನಾವು ಕರಿಬಹುದು. ಇದನ್ನ ಪೀಡೆ ಅಂತ ಹೇಳಿ ನಾವು ಕರಿಬಹುದು. ಹೌದು, ಕೀಟಗಳ ನಿರ್ವಹಣೆಗೆ ಜೈವಿಕ ಪದ್ಧತಿಯಲ್ಲಿ ಏನೇನು ಬಳಕೆಯನ್ನ ಮಾಡಬಹುದು? ಇದು ಬಹಳ ಮುಖ್ಯವಾದಂಥದ್ದು. ಜೈವಿಕ ಪದ್ಧತಿ ಅಂದ ತಕ್ಷಣ ನಾವು ಯಾವುದೋ ಸಿಂಪರಣೆ ಅಂತ ಅನ್ಕೊಳ್ತೀವಿ. ಸಿಂಪರಣೆ ರೂಪದಲ್ಲಿ ಇದಾವೆ, ಆದರೆ ನಾವು ಪ್ರಮುಖವಾಗಿ ನಾವು ತಿಳ್ಕೋಬೇಕಾಗಿರೋದು ಈ ಪರಭಕ್ಷಕ ಕೀಟ, ಪರತಂತ್ರ ಕೀಟ, ಜೈವಿಕ ಶಿಲೀಂಧ್ರಗಳು, ಬ್ಯಾಕ್ಟೀರಿಯಾಗಳು, ನಂಜಾಣು, ಜೊತೆಗೆ ಲಿಂಗಾಕರ್ಷಕ ಬರಗಳನ್ನು ಕೂಡ ಬಳಸ್ತಾರೆ. ಅದು ಒಂದು ರೀತಿಯ ಜೈವಿಕ ಪದ್ಧತಿನೇ, ಯಾಕೆಂತಂದ್ರೆ ಯಾವುದೇ ರೀತಿಯ ಕೀಟನಾಶಕವನ್ನು ನಾವು ಬಳಸೋದಿಲ್ಲ. ಆಮೇಲೆ ಸಸ್ಯಜನ್ಯ ಕೀಟನಾಶಕಗಳು ಕೂಡ ಇದ್ದಾವೆ, ಜೊತೆಗೆ ನಾವು ಒಂದು ಉತ್ತಮವಾದಂಥ ಒಂದು ನಿರೋಧಕ ತಳಿ ಏನು ಬಳಸ್ತೀವಿ, ಒಂದು ಜೈವಿಕ ತಂತ್ರಜ್ಞಾನದಿಂದ ಆಗಿರುವಂಥ ಒಂದು ತಳಿಗಳೇನು ಬರ್ತವೆ ಅದನ್ನು ಕೂಡ ಒಟ್ಟಾರೆ ನಾವು ಇವನ್ನ ಜೈವಿಕ ಪದ್ಧತಿಯಲ್ಲಿ ಕೀಟವನ್ನು ನಿಯಂತ್ರಣ ಮಾಡಲಿಕ್ಕೆ ಬಳಸುವಂತಹ ಇವೆಲ್ಲ ಒಂದು ಅಂಶಗಳು. ಈ ಪರಭಕ್ಷಕ ಕೀಟ ಅಂತ ಹೇಳಿ ಹೇಳಿದ್ರಿ, ಅವುಗಳ ಬಗ್ಗೆ ತಿಳಿಸ್ಕೊಡಿ. ಇದು ಬಹಳ ಮುಖ್ಯವಾಗಿ ರೈತರು ನೋಡಿರ್ತಾರೆ, ಯಾವುದೊಂದು ಬೆಳೆ ಬೆಳೆದಿದ್ದಾರೆ ಅಲ್ಲಿ ಹೇನ್ಕರೆ ಬಂದಿದೆ, ಹೇನ್ಕರೆ ಮೇಲೆ ಸಾಕಷ್ಟು ಈ ಗುಲ್ಗಂಜಿ ಹುಳುಗಳು ತಿಂತಾ ಇರ್ತವೆ. ನೋಡಿ, ಇದು ಪರಭಕ್ಷಕ ಕೀಟ. ಪರಭಕ್ಷಕ ಕೀಟ ಅಂತಂದ್ರೆ ಏನು ಅಂತಂದ್ರೆ, ಯಾವ ಬೆಳೆಗಳಲ್ಲಿ ಕಂಡುಬರುವಂತಹ ಹಾನಿಕಾರಕ ಕೀಟಗಳನ್ನ, ಅದು ಯಾವುದೇ ಅಂತ ಇರ್ಬೋದು, ಮರಿ ಇರ್ಬೋದು, ಮೊಟ್ಟೆ ಇರ್ಬೋದು, ಕೋಶ ಇರ್ಬೋದು, ಅದನ್ನ ಇತರೆ ಒಂದು ಕೀಟ ತನ್ನ ಆಹಾರಕ್ಕಾಗಿ ಹಿಡಿದು ತಿಂದು ಆ ಕೀಟವನ್ನು ನಾಶ ಮಾಡುವಂಥವಕ್ಕೆ ನಾವು ಪರಭಕ್ಷಕ ಕೀಟ ಅಂತ ನಾವು ಕರಿಬಹುದು. ಉದಾಹರಣೆಗೆ ಗುಲ್ಗಂಜಿ ಹುಳು ಮತ್ತೆ ಕ್ರೈಸೊಪ್ಪ ಹುಳು ಅಂತ ಬರ್ತದೆ. ಇದು ಮೊಟ್ಟೆಗಳನ್ನ ಹಿಡ್ಕೊಂಡು ತಿನ್ನುವಂಥದ್ದು, ಸಣ್ಣ ಸಣ್ಣ ಮರಿಗಳನ್ನ ಹಿಡ್ಕೊಂಡು ತಿನ್ನುವಂಥದ್ದು, ಮತ್ತೆ ಕೊಡತಿ ಹುಳು ಮಳೆ ಆದ ತಕ್ಷಣ ಈ ಡ್ರಾಗನ್ ಫ್ಲೈ ಅಂತ ಏನು ಕರಿತೀವಿ ನೋಡಿ, ಅವೆಲ್ಲ ಅಲ್ಲಲ್ಲಿ ಹಾರಾಟ ಮಾಡ್ತಾ ಇರ್ತವೆ. ಇವು ಕೂಡ ಸಣ್ಣ ಸಣ್ಣ ಹುಳುಗಳು, ಮರಿಗಳು, ಮೊಟ್ಟೆಗಳು ಹಿಡ್ಕೊಂಡು ತಿಂತವೆ. ಜೊತೆಗೆ ಸಿರ್ಪಿಡ್ ನೊಣ, ಇದು ಒಂದು ನೊಣದ ಜಾತಿ. ಆದರೂ ಕೂಡ ಇದರ ಮರಿ ಏನ್ ಮಾಡುತ್ತೆ ಅಂತಂದ್ರೆ, ಇದು ಒಂದು ಪ್ರೌಢ ಕೀಟ, ಎಲ್ಲೆಲ್ಲಿ ಏನ್ ಕರೆ ಇದೆ ಅಲ್ಲಿ ತನ್ನ ಮೊಟ್ಟೆ ಇಡ್ತದೆ. ಮೊಟ್ಟೆ ಇಟ್ಟಾದ ನಂತರ ಮೊಟ್ಟೆನ ಬಂದಂತ ಮರಿಗಳೇನ್ ಮಾಡ್ತೇವೆ ಅಂತಂದ್ರೆ, ಇದು ಆ ಹೇನ್ ಕರನ್ನೆಲ್ಲ ಒಂದು 10-20 ಒಂದ್ ದಿನಕ್ಕೆ ಇದು ತಿಂದು ಜೀರ್ಣಿಸ್ಕೋತವೆ. ಇದ್ರ ಮರಿ ಸಿರ್ಪೆಡ್ ಮರಿ ಅಂತ ಕರಿತೀವಿ ನಾವು. ಆಮೇಲೆ ರಿಡುವಿಟ್ ತಿಗಣೆ ಅಂತ, ಇವು ತಿಗಣೆ ತರನಿರ್ತವೆ. ಆದ್ರೆ ಇವೇ ಮಾಡ್ತೇವೆ ಅಂತಂದ್ರೆ, ಕೆಲವು ಆ ಹುಳುಗಳನ್ನ ಮರಿಗಳನ್ನ ಹಿಡಿದು ಅದರಲ್ಲಿಂತ ರಸವನ್ನ ಹೀರಿ ನಾಶವನ್ನ ಮಾಡುತ್ತವೆ. ಇನ್ನು ಸಣ್ಣ ಸಣ್ಣವು ಹೂವಾಡ ಅಂತಲ್ಲಿ ಕೆಲವು ಸಣ್ಣದಾಗ ಒಂದು ತಿಗಣೆ ಇರ್ತದೆ, ಅದನ್ನ ನಾವು ಮಿರಿಟ್ ತಿಗಣೆ ಅಂತ ಕರಿತೀವಿ. ಇದೇನ್ ಮಾಡುತ್ತೆ ಅಂತಂದ್ರೆ, ಆ ಹೂವಿನ ಮೇಲೆ ಇಟ್ಟಂತ ಒಂದು ಸಣ್ಣ ಮರಿಗಳು ಮೊಟ್ಟೆಗಳು ಇಡ್ಕೊಂಡು ತಿಂದು ನಾಶ ಮಾಡೋಂತ ಅನುಕೂಲ ಮಾಡುತ್ತೆ. ಅದೇ ರೀತಿ ಕೆಲವು ಕಡಜಗಳಿದಾವೆ, ಮನೆಯಲ್ಲೆಲ್ಲ ನೋಡಿದೀವಿ, ಕಡಜಗಳು ಏನ್ ಮಾಡ್ತವೆ, ಗೂಡು ಕಟ್ತವೆ, ಆ ಮಣ್ಣಲ್ಲಿ ಗೂಡು ಕಟ್ಟುತ್ತವೆ. ಆ ಗೂಡು ಒಡೆದು ನೋಡಿದ್ರೆ ಅದರೊಳಗಡೆ ಸುಮಾರು ಮರಿ ಹುಳುಗಳಿರ್ತವೆ. ಅದಕ್ಕೆ ಇದರ ಅದು ಮೊಟ್ಟೆ ಇಟ್ಟು ಆ ಮರಿಗಳು ಅದರ ದೇಹವನ್ನು ತಿಂದು ಆಹಾರವನ್ನು ಮಾಡ್ಕೊಂಡು ಅದು ಪ್ರಕೃತಿಗೆ ಅನುಕೂಲ ಮಾಡ್ಕೊಡ್ತಾ ಇರ್ತದೆ. ಈ ರೀತಿ ಒಂದಲ್ಲ ಒಂದು ರೀತಿಯಲ್ಲಿ ಈ ಪರಭಕ್ಷ ಕೀಟಗಳು ನಮಗೆ ಅನುಕೂಲ ಮಾಡ್ಕೊಡ್ತಾ ಇದ್ದಾವೆ. ಜೊತೆಗೆ ಈಗ ಪರಭಕ್ಷ ಕೀಟಗಳಲ್ಲಿ ಗುಲ್ಗಂಜಿ ಹುಳುಗಳ ಉದಾಹರಣೆ ತಗೊಂಡ್ರೆ ನೋಡಿ, ಕ್ರಿಪ್ಟೋಲೆಮಸ್ ಮಾಂಟ್ರೋಜೈರಿ ಅಂತ ಒಂದು ಗುಲ್ಗಂಜಿ ಹುಳು. ಮೊದಲು ಈ ಒಂದು ದ್ರಾಕ್ಷಿ ಬೆಳೆಯುವಾಗ ಈ ಒಂದು ಹಿಟ್ಟು ತಿಗಣೆ ಬರೋದು, ಅನೇಕ ರೀತಿಯ ಒಂದು ಔಷಧಿ ಹೊಡೆದ್ರೂ ಕೂಡ ಅದು ನಿಯಂತ್ರಣ ಆಗ್ತಿರ್ಲಿಲ್ಲ. ಅವಾಗ ಆಸ್ಟ್ರೇಲಿಯಾದಿಂದ ಈ ಒಂದು ಹುಳನ ಆಮದು ಮಾಡಿಕೊಂಡು ಅದ್ರ ಮೇಲೇನೆ ತಯಾರಿ ಕೊಟ್ಟು ನಂತರ ಅದೇ ಹುಳ ತಿಂದು ನಾಶ ಮಾಡಿದ ರೀತಿಯಲ್ಲಿ ಒಂದು ಬಹಳ ಅನುಕೂಲವನ್ನ ಸಂದರ್ಭದಲ್ಲಿ ಪಡ್ಕೊಂಡಾಯ್ತು, ತುಂಬಾ ಅನುಕೂಲ ಆಯ್ತು. ಅದೇ ರೀತಿ ಇನ್ನು ಕೆಲವು ಇದಾವೆ, ಈಗ ಕೆಲಮೆನಸ್ ಸೆಕ್ಸ್ ಮ್ಯಾಕ್ಯುಲೇಟಸ್ ಅಂತ ಇದೆ, ಆಮೇಲೆ ಇನ್ನು ಕೆಲವು ಹಾರ್ಮೋನಿಯಾ ಆಕ್ಟೋಮ್ಯಾಕ್ಯುಲೇಟ್ ಅಂತ ಇದಾವೆ, ಕಾಕ್ಸ್ಟಿನೆಲ್ಲಾ ಟ್ರಾನ್ಸ್ಫರ್ಸ್ ಅಂತ ಇದೆ, ರೊಡೆಲಿಯಾ ಕಾರ್ಡಿನಲಸ್ ಅಂತ ಇದೆ, ಇನ್ ಕೆಲವು ಇಪ್ಪನೇರಳಿದೆ ನೋಡಿ, ಅದ್ಮೇಲೆ ಏನು ಹಿಟ್ಟು ತಿಗಣೆ ಬರ್ತದೆ ನೋಡಿ, ಅದನ್ನ ನಿಯಂತ್ರಣ ಮಾಡಲಿಕ್ಕೆ ರೊಡೆಲಿಯಾ ಕಾರ್ಡಿನಾಲಿಸ್ ಜೊತೆಗೆ ಇನ್ನೊಂದು ಸ್ಕಿಮ್ನಸ್ ಕಾಕ್ಸಿವರ, ಈ ಎರಡು ಗುಲ್ಗಂಜಿ ಹುಳನ್ನ ಇವತ್ತವರೆಗೂ ಕೂಡ ಉತ್ಪತ್ತಿ ಮಾಡಿ ಅದ್ರ ಮೇಲೆ ಬಿಡುಗಡೆ ಮಾಡ್ತಾರೆ. ಯಾಕೆ ಅಂತಂದ್ರೆ ಹಿಪ್ಪನೇಳೆಗೆ ರಸ ಇರೋ ಕಿಟ್ಟಿಗೆ ಬಂದಾಗ ಅತಿಯಾಗಿ ನಾವು ಯಾವುದು ಸಿಂಪಡಣೆ ಮಾಡಂಗಿಲ್ಲ, ಅವಾಗ ಇಂಥ ಒಂದು ಹುಳುಗಳು ಬಿಡ್ತು ಅಂತಂದ್ರೆ ಅದು ಸ್ವಾಭಾವಿಕವಾಗಿ ಇದು ಪರಿಣಾಮಕಾರಿ ನಿಯಂತ್ರಣ ಮಾಡ್ತವೆ, ಜೊತೆ ನಮಗೆ ಅನುಕೂಲನೂ ಕೂಡ. ಹೌದು ಅಲ್ವರಾ? ಸೊ ಈ ರೀತಿ ಪರಭಕ್ಷ ಕೀಟಗಳನ್ನ ನಾವು ಒಂದಲ್ಲ ಒಂದು ರೀತಿಯಲ್ಲಿ ಬೆಳೆಗಳ ಶಿಫಾರಸು ಇವತ್ತವರೆಗೂ ಕೂಡ ಮಾಡ್ತಾ ಇದೀವಿ, ಕೆಲವು ರೈತರು ಬಳಸಲು ಕೂಡ ಇದ್ದಾರೆ. ಪರತಂತ್ರ ಕೀಟ ಅನ್ನುವಂತಹ ಮತ್ತೊಂದು ವಿಚಾರವನ್ನ ತಾವು ಪ್ರಸ್ತಾಪವನ್ನ ಮಾಡಿದ್ರಿ. ಈ ಪರತಂತ್ರ ಕೀಟಗಳು ಇವುಗಳ ಬಗ್ಗೆ ತಿಳಿಸ್ಕೊಡಿ, ಅವು ಹೇಗೆ ಅನುಕೂಲವನ್ನ ಮಾಡ್ತವೆ? ಇದು ಪರತಂತ್ರ ಕೀಟ ಅಂತಂದ್ರೆ, ಪರಭಕ್ಷ ಕೀಟ ಅಂತಂದ್ರೆ ಅದು ಕೇವಲ ಆಹಾರಕ್ಕಾಗಿ ಹಿಡಿದು ತಿನ್ನಂತ ಒಂದು ಕೀಟಗಳು ಇದಂಗಲ್ಲ. ಪರತಂತ್ರ ಕೀಟ ಅಂತಂದ್ರೆ ಏನ್ ಮಾಡುತ್ತೆ ಅಂತಂದ್ರೆ, ತನ್ನ ಒಂದು ಜೀವನ ಚಕ್ರವನ್ನ ಪೂರ್ಣಗೊಳಿಸೋಕ್ಕೋಸ್ಕರ, ಅಂದ್ರೆ ಮೊಟ್ಟೆ ಇಟ್ಟು ಮೊಟ್ಟೆಯಿಂದ ಮರಿ ಬಂದು ಆ ಮರಿ ಆಹಾರಕ್ಕೋಸ್ಕರ ಇತರೆ ಒಂದು ಕೀಟವನ್ನ ತಿಂದು ಅಲ್ಲೇ ಕೋಶಾಸ್ತವಾಗಿ ನಂತರ ಪ್ರೌಢ ಕೀಟವಾಗಿ ಹೊರಹೊಂಬರುತ್ತೆ. ಅಂದ್ರೆ ಪರತಂತ್ರ ಕೀಟ ಅಂತಂದ್ರೆ ಯಾವುದೇ ಒಂದು ಕೀಟ ಇನ್ನೊಂದು ಹಾನಿಕಾರಕ ಕೀಟವನ್ನ ಹಿಡಿದು ಅದರ ಮೇಲೆ ತನ್ನ ಮೊಟ್ಟೆಯನ್ನು ಇಟ್ಟು ತನ್ನ ಜೀವನ ಚಕ್ರವನ್ನು ಪೂರೈಸಲು ಅವಲಂಬಿತವಾಗಿರ್ತದೆ. ಇದು ಪರತಂತ್ರ ಕೀಟ ಅಂತ ಅಂದ್ಬಿಟ್ಟು ಇದು ಬಹಳ ಅನುಕೂಲ. ಯಾಕೆಂತಂದ್ರೆ ಒಂದು ಹುಳುಕೆ ಸುಮಾರು ಒಂದು 30-40 ಮೊಟ್ಟೆ ಇಟ್ಟರೆ ಕೇವಲ 18-20 ದಿನಗಳಲ್ಲಿ 30-40 ಪ್ರೌಢ ಕೀಟಗಳು ಹೊರಗೆ ಬರ್ತವೆ. ಆಮೇಲೆ ಪರತಂತ್ರ ಕೀಟ ಅಂತಂದ್ರೆ ಮೊಟ್ಟೆ ನಾಶಕ ಮಾಡ್ತವೆ, ಮೊಟ್ಟೆ ನಾಶ ಮಾಡುವಂತ ಕೆಲವು ಇದಾವೆ. ಅಂದ್ರೆ ಆ ಪರತಂತ್ರ ಕೀಟ ತನ್ನ ಮೊಟ್ಟೆಯನ್ನ ಹಾನಿಕಾರಕ ಕೀಟದ ಮೊಟ್ಟೆಗೆ ಚುಚ್ಚಿಡಂತದ್ದು. ಈ ಮೊಟ್ಟೆ ಒಡೆದು ಬಂದ ನಂತರ ಈ ಹಾನಿಕಾರಕ ಕೀಟ ಏನ್ ಮಾಡುತ್ತೆ ಅಂತಂದ್ರೆ ಅಲ್ಲಿರೋಂತ ಒಂದು ಅಂಶವನ್ನು ತಿಂದು ಮೊಟ್ಟೆಗಳನ್ನ ನಾಶ ಮಾಡುತ್ತೆ. ಈ ರೀತಿ ಅನುಕೂಲ. ಅದಕ್ಕೆ ಉದಾಹರಣೆಗೆ ಟ್ರೈಕೋಗ್ರಾಮ ಕಿಲೋನಿಸ್, ಟ್ರೈಕೋಗ್ರಾಮ ಜಪಾನಿಕಮ್, ಈ ರೀತಿ ಅನುಕೂಲ ಇದಾವೆ. ಆಮೇಲೆ ಇನ್ನು ಕೆಲವು ಮರಿಗಳನ್ನೇ ನಾಶ ಮಾಡಂತವು ಮರಿಗಳು ಅಂತಂದ್ರೆ, ಉದಾಹರಣೆಗೆ ಈಗ ನಾನು ಹೇಳ್ತಾ ಇದ್ದೆ ಕೆಲವು ಕೊಟೆಸಿಯಾ ಪ್ರುಟೆಲ್ಲಾ ಅಂತ ಇದೆ, ಇನ್ ಕೆಲವು ಗೋನಿಯೋಸಿಸ್ ನೆಪೆಂಟಿಡಿಸ್ ಅಂತ ಇದೆ, ಬ್ರಾಕಿಮೇರಿಯಾ ಅಂತ ಇದಾವೆ. ಉದಾಹರಣೆಗೆ ಗೋನಿಯೋಸಿಸ್ ನೆಪೆಂಟಿಡಿಸ್ ಇದೇನಪ್ಪ ಅಂತಂದ್ರೆ, ಈಗ ನಾವು ತೆಂಗಿನಲ್ಲಿ ಕಪ್ಪು ಚಾಲೆ ಹುಳ ಬರ್ತಾ ಇದೆ ಅಲ್ವರ, ಆ ಕಪ್ಪು ಚಾಲೆ ಹುಳನ ಈ ಒಂದು ಪ್ರೌಢ ಒಂದು ಕೀಟ ಅಂದ್ರೆ ಕಡ್ಜ ಹುಡಿಕೊಂಡು ಹೋಗಿ ಅದ್ರ ಮೇಲೆ ತನ್ನ ಮೊಟ್ಟೆಯನ್ನು ಚುಚ್ಚಿ ಇಟ್ಟು ಸುಮಾರು 20-30 ಹುಳುಗಳು ಹೊರಗೆ ಬರ್ತವೆ. ಆಮೇಲೆ ಆ ಒಂದು ಅದು ಸತ್ತೋಗುತ್ತೆ. ಇನ್ನೊಂದೇನಪ್ಪ ಅಂತಂದ್ರೆ, ಇದು ತನ್ನ ಪರತಂತ್ರ ಕೀಟ ಏನಿದೆ ಇದು ಕೇವಲ ಇದ್ರ ಮೇಲೇನೆ ಉತ್ಪತ್ತಿಯಾಗಿ ನಾಶ ಮಾಡಂತದ್ದು. ಅದೇ ರೀತಿ ಕೋಸ್ ಬೆಳೀತಾರೆ ರೈತರು. ಹೌದು, ಕೋಸ್ನಲ್ಲಿ ಕೊಟೈಸಿಯಾ ಪ್ಲುಟಲೆ ಮತ್ತು ಡೈಡೆಗ್ಮಾ ಎಂಬ ಒಂದು ಪರತಂತ್ರ ಕೀಟವನ್ನ ಬಿಡುಗಡೆ ಮಾಡಿ ಕೋಸ್ಟ್ನಲ್ಲಿ ಬರುವಂತಹ ಹಸ್ರುಳ ಅಂತ ಏನ್ ಕರಿತೇವೆ ನೋಡಿ, ಡೈಮಂಡ್ ಬ್ಯಾಕ್ ಮಂತ್ ಅಂತ ಕರೀತಾರೆ, ವಜ್ರ ಬನ್ನಿನ ಪತಂಗ ಅಂತ ಕರೀತಾರೆ, ಅದನ್ನು ಕೂಡ ನಾಶ ಮಾಡ್ತಾರೆ. ಇನ್ನು ಕೆಲವು ಕ್ಯಾಂಪಲೈಟಿಸ್ ಕ್ಲೋರಿಡೆ ಅಂತ ಒಂದಿದೆ, ಇದು ಹೆಲಿಕೋರ್ಪ್ ಆರ್ಮಿಜರ ಅಂದ್ರೆ ಈಗ ಈ ಕಾಯಿಕೊರಕ ಹುಳ ಏನಿದೆ ನೋಡಿ, ತೊಗರಿ ಇರ್ಬೋದು, ಟೊಮಾಟೊ ಇರ್ಬೋದು, ಇದನ್ನ ಬಹಳ ಪರಿಣಾಮಕಾರಿಯಾಗಿ ನಿವಾರಣೆ ಮಾಡುವಂತ ಒಂದು ಪದ್ಧತಿ ಇದೆ. ಇನ್ನು ಕೆಲವು ಬೇರೆ ಕಡೆ ಹೋಯ್ತು ಅಂತಂದ್ರೆ, ಈಗಾಗಲೇ ಈಗ ಕೆಲವು ಬೆಳೆಗಳಲ್ಲಿ ಈಗ ಪಪ್ಪಾಯದಲ್ಲಿ ಒಂದ್ಸಾರಿ ಹಿಟ್ಟು ತೆಗಣೆ ಬಹಳ ಹಾನಿ ಮಾಡ್ತು. ಪಪ್ಪಾಯ ಹಿಟ್ಟು ತೆಗಣೆ ಅಂತಲೇ ಬಹಳ ಇದಾಗಿತ್ತು, ಸಾಕಷ್ಟು ರೀತಿ ಹಾನಿ ಮಾಡೋದು. ಅದು ಪಪ್ಪಾಯ ಅಷ್ಟೇ ಅಲ್ಲ, ಕೆಲವು ಸಂದರ್ಭದಲ್ಲಿ ಈ ಒಂದು ಕಮರ್ಷಿಯಲ್ ಕ್ರಾಪ್ ವಾಣಿಜ್ಯ ಬೆಳೆ ಯಾವುದು ಮಲ್ಬೆರಿ ಬೆಳೀತಾರೆ, ಹಿಪ್ಪನೇ ಇರಲಿ ಹಿಪ್ಪನೇ ಇರಲಿ, ಅದ್ರ ಮೇಲೆ ಕೂಡ ಬಂದಿತ್ತು. ಅವಾಗ ಇದು ಹೊರಜೇಸ ಬಂದಂತ ಕೆಲವು ಕೀಟ, ಅದು ಪ್ಯಾರಾಕಾಕಸ್ ಮಾರ್ಜಿನೇಟಸ್ ಅಂತ ಅನ್ಬಿಟ್ಟು, ಅದನ್ನ ನಿಯಂತ್ರಣ ಮಾಡ್ಲಿಕ್ಕೆ ನಮ್ಮ ಸ್ವದೇಶದಲ್ಲಿ ಇರುವಂತ ಕೆಲವು ಪರತಂತ್ರ ಕೀಟಗಳು ಅನುಕೂಲ ಆಗ್ಲಿಲ್ಲ. ಅಂತ ಸಂದರ್ಭದಲ್ಲಿ ಯಾವ ದೇಶದಿಂದ ಒಂದು ಹಿಟ್ಟು ತೆಗಣೆ ಬಂತು, ಆ ದೇಶದಲ್ಲಿ ಇದ್ದಂತ ಪರತಂತ್ರ ಕೀಟಗಳನ್ನ ತಗೊಂಬಂದು ಅದನ್ನ ಇಲ್ಲಿ ಉತ್ಪತ್ತಿ ಮಾಡಿ NBR ಅಂತ ಏನಿದೆ ಬೆಂಗಳೂರಿನಲ್ಲಿ ಅಲ್ಲಿ ಉತ್ಪತ್ತಿ ಮಾಡಿ ಮೂರು ರೀತಿಯ ಪರತಂತ್ರ ಕೀಟಗಳನ್ನ ಅವಾಗ ನಾವು ಬಿಡುಗಡೆ ಮಾಡಬೇಕಾಯ್ತು. ಉದಾಹರಣೆಗೆ ಅನಗರಸ್ ಅಂತ ಇದೆ, ಆಮೇಲೆ ಅಸಿರಿಯಾ ಅಂತ ಇದೆ, ಸೂಡೋಲೆಪ್ಟಮ್ಯಾಟ್ರಿಕ್ಸ್ ಅಂತ ಇದಾವೆ. ಇವನ್ನ ಮೂರನ್ನ ಬಿಡುಗಡೆ ಮಾಡಿ ಬಹಳ ಪರಿಣಾಮಕಾರಿಯಾಗಿ ನಿಯಂತ್ರಣ ಮಾಡಲಾಯಿತು. ಈ ರೀತಿ ಸಾಕಷ್ಟು ಅನುಕೂಲ ಇದಾವೆ. ಈಗ ಕೋಶ ನಿಯಂತ್ರಣ ಮಾಡಬೇಕು, ಕೋಶಗಳು ಕೂಡ ನಮಗೆ ಹಾನಿಕಾರಕ, ಯಾಕೆಂತಂದ್ರೆ ಕೋಶದಿಂದ ನಮಗೆ ಪ್ರೌಢ ಕೀಟ ಬರುತ್ತೆ. ಪ್ರೌಢ ಕೀಟ ಬಂತು ಅಂತಂದ್ರೆ ಅದು ಸುಮಾರು 1,000 ಮೊಟ್ಟೆ ಇಡಂತ ಒಂದು ಪತಂಗಗಳಿದಾವೆ, ಚಿಟ್ಟಗಳಿದಾವೆ, ಅಂತ ನಿಯಂತ್ರಣ ಮಾಡ್ಲಿಕ್ಕೆ ನಾವು ಒಂದು ಕೋಶವನ್ನು ನಿಯಂತ್ರಣ ಮಾಡುವಂತ ಕೆಲವು ಪರತಂತ್ರ ಕೀಟಗಳನ್ನು ಕೂಡ ಉತ್ಪತ್ತಿ ಮಾಡಿದ್ದೀವಿ. ಉದಾಹರಣೆಗೆ ಎಕ್ಸಾಂತ ಪಿಂಪ್ಲಾ ಅಂತ ಅಂದ್ಬಿಟ್ಟು ಒಂದಿದೆ, ಅದನ್ನು ಬಿಡುಗಡೆ ಮಾಡಿದ್ರು. ಆಮೇಲೆ ಈ ಒಂದು ಹಿಪ್ಪು ನೇರಳೆ ಮೇಲೆ ಊಜಿ ನೋಣ ಬಹಳ ಅಪಾಯಕಾರಿ ಬೆಳೆ ಹಾಳು ಮಾಡುತ್ತೆ. ಒಂದೊಂದು ಹುಳನ ಚೆನ್ನಾಗಿ ಬೆಳೆದ್ರೆ ಅಂತ ಹುಳದ ಮೇಲೆ ಅದು ಮೊಟ್ಟೆ ಇಡ್ತು ಅಂತಂದ್ರೆ ಆ ಹುಳ ಹೋಗೇ ಬಿಡ್ತದೆ, ಯಾವ್ದು ರೀತಿಯ ಗೂಡು ಕಟ್ಟೋದಿಲ್ಲ. ಅದನ್ನ ಮೇಲೆ ಕೋಶ ಬರೋದು ಏನ್ ಬಿಡ್ತದೆ ನೋಡಿ, ಆ ಕೋಶ ನಿಯಂತ್ರಣ ಮಾಡ್ಲಿಕ್ಕೆ ಇನ್ನೊಂದು ನಿಸೋಲಿಂಗ್ಸ್ ಅಂತ ಬಂದ ಒಂದು ಪರತಂತ್ರ ಕೀಟವನ್ನ ಇದು ಕೋಶವನ್ನ ನಿರ್ವಹಣೆ ಮಾಡುವಂಥದ್ದು, ಇದೆಲ್ಲ ಬಿಡುಗಡೆ ಮಾಡಿ ಯಶಸ್ವಿಯಾಗಿದ್ದಾರೆ. ಈ ರೀತಿ ನಾವು ಒಂದಲ್ಲ ಒಂದು ರೀತಿಯಲ್ಲಿ ನಾವು ಬಳಸಲೇಬೇಕು ಅಂತ ಪ್ರಯತ್ನ ಮಾಡ್ತೋ ಅಂತಂದ್ರೆ ನಾವು ಯಶಸ್ಸನ್ನ ಕಾಣಬಹುದು. ಕೀಟಗಳ ನಿರ್ವಹಣೆಯಲ್ಲಿ ಜೈವಿಕ ಪೀಡನಾಶಕಗಳ ಪ್ರಾಮುಖ್ಯತೆಯ ಬಗ್ಗೆ ತಾವು ತಿಳಿಸ್ಕೊಡ್ತಾ ಇದ್ದೀರಿ. ಈ ಒಂದು ಹಂತದಲ್ಲಿ ಪರಭಕ್ಷಕ ಕೀಟಗಳನ್ನ, ಪರತಂತ್ರ ಕೀಟಗಳನ್ನ ಹೇಗೆ ಬಳಕೆಯನ್ನ ಮಾಡಬಹುದು ಅನ್ನುವಂಥ ವಿಚಾರಗಳನ್ನ ತಿಳಿಸ್ಕೊಟ್ರಿ. ಇನ್ನು ಈ ಜೈವಿಕ ಶಿಲೀಂಧ್ರಗಳು ಕೂಡ ಇಲ್ಲಿ ಅನುಕೂಲವನ್ನ ಉಂಟು ಮಾಡುತ್ತೆ ಅನ್ನುವಂಥದ್ದು, ಅವುಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಮಾಡಿಕೊಡಿ. ಇದು ಬಹಳ ಮುಖ್ಯವಾದಂಥದ್ದು, ಯಾಕೆಂತಂದ್ರೆ ಈ ಜೈವಿಕ ಶಿಲೀಂಧ್ರಗಳಿದವಲ್ಲ ಅವು ಅತ್ಯಂತ ಪರಿಣಾಮಕಾರಿಯವು. ಅವನ್ನ ಸಿಂಪಡಣೆ ಮಾಡ್ತು ಅಂತಂದ್ರೆ ಸಾಕಷ್ಟು ಹುಳುಗಳು ನಾಶ ಆಗ್ತವೆ. ಉದಾಹರಣೆಗೆ ಬೇವೇರಿಯಾ ಬ್ಯಾಸಿಯಾನ, ಮೆಟರೈಸಿಯಂ ಅನಿಸೋಪ್ಲಿಯೆ, ಮೆಟರೈಸಿಯಂ ರಿಲೇ, ಇವೆಲ್ಲ ಒಂದು ಶಿಲೀಂಧ್ರಗಳು, ಇವು ಜೀವಂತ ಇರುವಂತಹ ಶಿಲೀಂಧ್ರಗಳು. ಈ ಶಿಲೀಂಧ್ರಗಳನ್ನ ನಾವು ಬೆಳೆಗಳ ಮೇಲೆ ಸಿಂಪಡಣೆ ಮಾಡಬಹುದು. ಬೆಳೆಗಳ ಮೇಲೆ ಸಿಂಪಡಣೆ ಮಾಡಿದಾಗ ಏನಾಗ್ತದೆ ಅಂತಂದ್ರೆ, ಉದಾಹರಣೆಗೆ ಮಳೆ ವಾತಾವರಣ ಇದೆ ಮತ್ತೆ ತೇವಾಂಶ ಚೆನ್ನಾಗಿದೆ ಅಂತ ಸಂದರ್ಭದಲ್ಲಿ ಈ ಒಂದು ಶಿಲೀಂಧ್ರಗಳನ್ನ ಸಿಂಪಡಣೆ ಮಾಡಿದ್ರೆ ಬೆಳೆಗಳು ಬರುವಂತಹ ಮರಿಹುಳು, ಗೊಣ್ಣೆ ಹುಳು, ಮತ್ತೆ ಈ ಕಾಫಿನಲ್ಲಿ ಬೆರಿ ಬೋರ್ ಅನ್ನು ಬರ್ತದೆ ನೋಡಿ, ಅದನ್ನು ಕೂಡ ನಿಯಂತ್ರಣ ಮಾಡಲಿಕ್ಕೆ ಬಹಳ ಪರಿಣಾಮಕಾರಿಯಾಗಿ ಬಳಸಲಾಗಿದೆ. ಉದಾಹರಣೆ ಬೇವರೆ ಬೇಸಿಯನ್ ಏನಿದೆ ಇದು ಬಹಳ ಪರಿಣಾಮಕಾರಿ. ಆಮೇಲೆ ಮೆಟರೈಸಿಯಂ ಅಂತ ಏನ್ ಹೇಳಿದಲ್ಲ, ಇದನ್ನ ಮಣ್ಣಿಗೆ ಸೇರಿಸ್ತಾರೆ. ಇದನ್ನ ಮಣ್ಣಿಗೆ ಸೇರ್ತು ಅಂತಂದ್ರೆ ಗೊಣ್ಣೆ ಹುಳು ಏನಿದೆಯಲ್ಲ ಅದರ ಮರಿ, ಅದು ಕೋಶ ಎಲ್ಲ ಸಾಯ್ತವೆ. ಅದೇ ರೀತಿ ಇತ್ತೀಚಿನ ದಿನಗಳಲ್ಲಿ ತೆಂಗಿನಲ್ಲಿ ಈಗ ಬಿಳಿ ನೊಣ ಬಂದಿದೆ ಅಲ್ವರ, ರೈತರು ಮಸಿ ರೋಗ ಅಂತ ಕರೀತಾರೆ, ಅದು ಶಲ್ಕ ಕೀಟ ಕುಡಕ್ ಬರ್ತವೆ. ಈಗ ತೆಂಗಿನಲ್ಲಿ ಹೇಳ್ಬೇಕು ಅಂತಂದ್ರೆ ಈ ಬಿಳಿ ನೊಣ ಏನ್ ಬಂದಿದೆಯಲ್ಲ ಅದಕ್ಕೆ ಲಿಕ್ಯಾನಿಸಿಲಿಯಂ ಲಿಕ್ಯಾನಿ ಹಾಗೂ ಐಸೇರಿಯಾ ಫಿಮೋಸರೋಸಿಯಾ ಎಂಬ ಶಿಲೀಂಧ್ರವನ್ನ ಸಿಂಪಡಣೆ ಮಾಡಿ ಬಹಳ ಪರಿಣಾಮಕಾರಿಯಾಗಿ ನಿಯಂತ್ರಣ ಮಾಡಲಾಯಿತು. ಇವು ಏನಪ್ಪಾ ಅಂತಂದ್ರೆ ಪ್ರಕೃತಿನಲ್ಲಿ ಒಂದ್ಸಲ ಸಿಂಪಡಣೆ ಮಾಡಿದ್ರೆ ಬೇವರೆ ಬೇಸನ್ ಇರ್ಬೋದು, ಮೆಟರೈಸಿಯಂ ಇರ್ಬೋದು, ಲಿಕ್ಯಾನಿಸಿಲಿಯಂ ಇರ್ಬೋದು, ಸಿಂಪಡಣೆ ಮಾಡ್ತು ಅಂತಂದ್ರೆ ಪ್ರಕೃತಿನಲ್ಲಿ ತನ್ನದೇ ಆದ ಒಂದು ಇತರೆ ಹಾನಿಕರ ಕೀಟಗಳ ಮೇಲೆ ಅವು ಅವಲಂಬಿತವಾಗಿ ಬೆಳವಣಿಗೆಯಾಗಿ ಅವು ಶಾಶ್ವತವಾಗಿ ಉಳ್ಕೋತವೆ. ರೈತ ಏನಪ್ಪ ಮಾಡಬೇಕು ಅಂತಂದ್ರೆ ಒಂದ್ಸಲ ಸಿಂಪಡಣೆ ಮಾಡುತ್ತೆ ಮುಗೀತು ಅನ್ಬಾರ್ದು, ಹಾಗಾಗಿ ಮಧ್ಯೆ ಸಿಂಪಡಣೆ ಮಾಡ್ತು ಅಂತಂದ್ರೆ ನಾವು ಈ ಒಂದು ಜೈವಿಕ ಶಿಲೀಂಧ್ರ ನಾಶಗಳನ್ನು ಕೂಡ ಬಹಳ ಪರಿಣಾಮಕಾರಿಯಾಗಿ ಬಳಸ್ಕೋಬಹುದು. ಇನ್ನು ಒಂದ್ಸಾರಿ ತೆಂಗಿನಲ್ಲಿ ನುಸಿ ಬಾಧೆ ಬಂತು ಅಲ್ವರ, ತೆಂಗಿನ ನುಸಿ ಬಾಧೆ ಬಂದಾಗ ಕೀಟನಾಶಕ ಬಳಸಕ್ಕಾಗೋದಿಲ್ಲ, ನುಶಿನಾಶಕವನ್ನು ಬಳಸಕ್ಕೆ ಆಗಲಿಲ್ಲ. ಅಂಥ ಸಂದರ್ಭದಲ್ಲಿ ಹಿರ್ಸುಟೆಲಾ ಥಾಮ್ಸೋನಿ ಎಂಬ ಶಿಲೀಂಧ್ರವನ್ನು ಸಿಂಪಡಣೆ ಮಾಡಲಾಯಿತು. ಅದು ಈ ಒಂದು ನುಶಿಗಳ ಮೇಲೆ ಬೆಳ್ಕೊಂಡು ಸ್ವಲ್ಪ ಪ್ರಮಾಣದಲ್ಲಿ ನಮಗೆ ಅದು ಅನುಕೂಲ ಆಯಿತು. ನಾನು ಯಾಕೆ ಹೇಳ್ತೇನೆ ಅಂತಂದರೆ, ಒಂದಲ್ಲ ಒಂದು ರೀತಿಯಲ್ಲಿ ನಮಗೆ ಪ್ರಕೃತಿ ನಮಗೆ ಸಹಕಾರಿಯಾಗಿದೆ. ಇವೆಲ್ಲ ನಾವು ಪ್ರಕೃತಿನಲ್ಲಿ ನೋಡಿ ಕಂಡಿಡಿದು ಅದನ್ನು ನಾವು ಮತ್ತೆ ಸಪರೇಟಾಗಿ ಪ್ರಯೋಗ ಮಾಡಿ ಮತ್ತೆ ನಾವು ಪ್ರಕೃತಿಗೆ ಹಾಕ್ತಾ ಇರೋಂಥದ್ದು ಈ ರೀತಿ ಇದೆ. ಹೀಗೆ ಜೈವಿಕ ಶಿಲೀಂಧ್ರಗಳನ್ನು ಕೂಡ ನಾವು ಬಳಕೆಯನ್ನ ಮಾಡಿಕೊಂಡು ಈ ಕೀಟಗಳ ನಿರ್ವಹಣೆಯನ್ನ ಮಾಡಬಹುದು. ಇನ್ನು ಜೈವಿಕ ಪೀಡನಾಶಕಗಳ ಮುಂದಿನ ಒಂದು ಪ್ರಕಾರ ಅಂತ ಹೇಳಿದ್ರೆ ಬ್ಯಾಕ್ಟೀರಿಯಾಗಳನ್ನು ಕೂಡ ಬಳಕೆಯನ್ನ ಮಾಡಬಹುದು ಅಂತ ಹೇಳಿದ್ರೆ, ಹೇಗೆ ಮತ್ತೆ ಎಲ್ಲಿ ಬಳಕೆಯನ್ನ ಮಾಡ್ತಕ್ಕಂಥದ್ದು? ಬ್ಯಾಕ್ಟೀರಿಯಾದ ಬಗ್ಗೆ ಹೇಳಬೇಕು ಅಂತಂದ್ರೆ, ಈಗ ಬ್ಯಾಸಿಲಸ್ ಥುರಿಂಜಿಯನ್ಸಿಸ್ ಎಂಬ ಒಂದು ಬ್ಯಾಕ್ಟೀರಿಯಾ ಏನಿದೆ, ಇದು ಮಣ್ಣಿಂದಲೇ ಇರೋಂಥದ್ದು. ಮಣ್ಣಲ್ಲಿರೋಂಥದ್ದನ್ನೇ ಮಣ್ಣಿಂದ ತೆಗೆದು ಅದನ್ನ ಸ್ವಚ್ಛವನ್ನು ಮಾಡಿ ನಂತರ ಅದಕ್ಕೆ ಕೀಟವನ್ನು ನಿಯಂತ್ರಣ ಮಾಡಲಿಕ್ಕೆ ಒಂದು ಪ್ರಯೋಗ ಮಾಡಲಾಯಿತು. ಅದು ಬಹಳ ಯಶಸ್ವಿಯಾಗಿ ನಮಗೆ ಒಂದು ಫಲವನ್ನು ಕೊಟ್ಟಿದೆ. ಇಲ್ಲಿ ಏನಪ್ಪ ಮಾಡ್ತಾರೆ ಅಂತಂದ್ರೆ, ಬ್ಯಾಸಿಲಸ್ ಥುರಿಂಜಿಯನ್ಸಿಸ್ ಎಂಬ ಒಂದು ಬ್ಯಾಕ್ಟೀರಿಯಾವನ್ನು ಉತ್ಪತ್ತಿ ಮಾಡಿ ಅದು ಉತ್ಪತ್ತಿ ಮಾಡುವ ಕೆಲವು ಸ್ಪೋರ್ಟ್ಸ್ ಅದನ್ನ ಬಿಡುಗಡೆ ಮಾಡುತ್ತೆ. ಆ ಸ್ಪೋರ್ಟ್ಸ್ ಜೊತೆಗೆ ಕೆಲವು ವಿಷಕಾರಿ ಅಂಶವನ್ನು ಬಿಡುಗಡೆ ಮಾಡುತ್ತೆ. ಅದನ್ನ ಕ್ರೈ ಪ್ರೋಟೀನ್ ಅಂತ ಕರೀತಾರೆ, ಅಥವಾ ಕ್ರಿಸ್ಟಲ್ ಪ್ರೋಟೀನ್ ಅಂತ ಕರೀತಾರೆ. ಈ ಕ್ರಿಸ್ಟಲ್ ಪ್ರೋಟೀನ್ ಏನಪ್ಪ ಅಂತಂದ್ರೆ, ಇದು ವಿಷಕಾರಿ ಅಂಶ. ಇದನ್ನ ನೀವು ಸಿಂಪಡಣೆ ಮಾಡ್ತಾ ಅಂತಂದ್ರೆ, ಬೆಳೆಗಳ ಮೇಲೆ ಸಿಂಪಡಣೆ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ, ಆ ಹುಳ ಎಲೆ ಮುಖಾಂತರ ತಿಂದಾಗ ಆ ಒಂದು ವಿಷ ಏನಾಗ್ತದೆ ಅಂತಂದ್ರೆ, ಹುಳದ ದೇಹದ ಒಳಗಡೆ ಹೋಗಿ ಅಲ್ಲಿ ಮಧ್ಯದ ಒಂದು ಕರಳ್ ಏನಿದೆಯಲ್ಲ, ಆ ಕರಳಲ್ಲಿ ಹೋಗಿ ಅದು ಸಿಕ್ಕಾಕೊಂಡು ಆ ಕರಳನ್ನೆಲ್ಲ ಅದು ಏನ್ ನೋಡುತ್ತೆ, ಕಿತ್ತಾಕುತ್ತೆ. ಕಿತ್ತಾಕದೆ ಏನಾಗುತ್ತೆ ಅಂತಂದ್ರೆ, ಹುಳ ಎರಡನ್ನ ಮೂರು ದಿನದಲ್ಲಿ ಸತ್ತೋಗುತ್ತೆ. ಈಗ ಜೀರ್ಣಕ್ರಿಯೆ ಸರಾಗೋಗಿ ಆಗೋದಿಲ್ಲ. ಈ ರೀತಿ ಅನೇಕ ಬೆಳೆಗಳಲ್ಲಿ ನಾವು ಇದನ್ನ ಸಿಂಪಡಣೆ ಮಾಡ್ತಾ ಇದೀವಿ, ಅದ್ ಮತ್ತೆ ಬಳಕೆ ಮಾಡ್ತಾ ಇದೀವಿ. ಇದು ಯಾವುದೇ ರೀತಿಯ ಇತರೆ ಜಾನುವಾರುಗಳಿಗೆ ಮನುಷ್ಯನಿಗೆ ಹಾನಿ ಇಲ್ಲ, ಅದು ಕೀಟಗಳಿಗೆ ಮಾತ್ರ ಉತ್ತಮವಾಗಿ ಪರಿಣಾಮಕಾರಿಯಾಗಿ ಅದು ನಮಗೆ ಬಳಕೆಗೆ ಬಂದಿದೆ. ಬ್ಯಾಕ್ಟೀರಿಯಾಗಳ ಹಾಗೆ ವೈರಸ್ ಅಥವಾ ನಂಜಾಣುಗಳನ್ನು ಕೂಡ ಬಳಕೆಯನ್ನ ಮಾಡಬಹುದು ಅನ್ನುವಂಥದ್ದು. ಇವುಗಳನ್ನ ಎಲ್ಲಿ ಬಳಕೆ ಮಾಡಲಾಗುತ್ತೆ ಮತ್ತೆ ಹೇಗೆ ಬಳಕೆಯನ್ನ ಮಾಡ್ತಕ್ಕಂಥದ್ದು? ಒಂದು ಕಾಲದಲ್ಲಿ ತೊಗರಿನಲ್ಲಿ ಕಾಯಿ ಕೊರಕ ಏನ್ ಬರ್ತಾ ಇತ್ತು ನೋಡಿ, ತೊಗರಿ, ಟೊಮೆಟೋ, ಹತ್ತಿ ಇದರಲ್ಲಿ ಕಾಯಿ ಕೊರಕ ಬರ್ತಾ ಇತ್ತು, ಹಿಲೆಕೋರ್ಪ ಆಮಿಜರ ಅಂತ. ಇದನ್ನ ಬಹಳ ಪರಿಣಾಮಕಾರಿಯಾಗಿ ಯಾವುದೇ ರೀತಿಯ ನಿರೋಧಕ ಶಕ್ತಿ ಇಲ್ದಲೆ ನಿಯಂತ್ರಣ ಮಾಡಿದಂತ ಒಂದು ವಿಧಾನ ಅಂತಂದ್ರೆ ನಂಜಾಣು ಅಥವಾ ವೈರಸ್ನ ಬಳಕೆ ಮಾಡಂಥದ್ದು. ಉದಾಹರಣೆಗೆ ಹೆಲಿಕೋರ್ಪ ಆಮಿಜರ ಅಂತ ಏನ್ ಹೇಳ್ತಾ ಇದ್ವಿ, ಕಾಯಿ ಕೊರಕ ಹುಳ. ಇದನ್ನ ನಿಯಂತ್ರಣ ಮಾಡ್ಲಿಕ್ಕೆ HANPV, ಅದನ್ನ ಈಗ HERNPV ಎಂದು ಕರೀತಾರೆ, HANPV ಅನ್ನ ನಾವು ಸಿಂಪಡಣೆ ಮಾಡಿದ್ವು. ಇದೇನಪ್ಪ ಅಂತಂದ್ರೆ, ಜೀವಂತ ಇರುವಂತಹ ವೈರಾಣುಗಳು. ಇದು ಯಾವ್ದೇ ರೀತಿಯ ಈಗ ಬ್ಯಾಸಿಲಸ್ ಥುರಿಂಜಿಯನ್ಸಿಸ್ ಅಂತಂದ್ರೆ ಒಂದು ವಿಷದ ವಸ್ತು ಏನ್ ಹೇಳಿದ್ವಲ್ಲ, ಆ ರೀತಿ ಅಲ್ಲ, ಇದು ವೈರಸ್, ನಿಜವಾಗೂ ಜೀವರಂತ ವೈರಸ್. ಇದನ್ನ ಏನ್ ಮಾಡ್ತೀವಿ ಅಂತಂದ್ರೆ, ಒಂದು ನೀರಿನಲ್ಲಿ ಒಂದ 3/4 ಮಿಲಿ ಅಥವಾ 1 ಮಿಲಿ ಹಾಕಿ, ಒಂದು 5 ಗ್ರಾಮ್ ಬೆಲ್ಲ, ಸ್ವಲ್ಪ ನೀಲಿ ಬಟ್ಟೆಗೆ ಹಾಕ ನೀಲಿ ಪುಡಿಯಲ್ಲಿ ಹಾಕ್ಬಿಟ್ಟು ತಂಪಾದ ಹೊತ್ತಿನಲ್ಲಿ ಅದನ್ನ ಬೆಳೆಗಳು ಸಿಂಪಡಣೆ ಮಾಡ್ತೀವಿ. ಸಿಂಪಡಣೆ ಮಾಡುವಾಗ ನಾವು ಬೆಳೆಗಳ ಮೇಲೆ ಹುಳ ಇದೆ ಅಂತ ಖಾತ್ರಿ ಪಡಿಸ್ಕೋಬೇಕು. ಯಾಕೆಂದ್ರೆ ಮುಂಜಾಗ್ರತೆ ಕ್ರಮ ಅಲ್ಲ, ಹುಳ ಇರಬೇಕು, ಸಿಂಪಡಣೆ ಮಾಡಬೇಕು. ಆ ಹುಳ ಎಲೆನೋ ಅಥವಾ ಕಾಯಿನೋ ಹೂನ ಕೆರೆತಿಂದಾಗ ಈ ವೈರಾಣುಗಳೆಲ್ಲ ಹುಳನ ದೇಹದ ಹೊಕ್ಕಬೇಕು. ಹುಳಿಗಳ ದೇಹನ ಒಕ್ಕದಾದಾಗ ಏನಾಗ್ತದೆ ಅಂತಂದ್ರೆ, ಈ ಒಂದು ವೈರಾಣುಗಳು ಹುಳಿವಿನ ದೇಹದಲ್ಲಿ ಸಂಖ್ಯಾತ ರೀತಿಯಲ್ಲಿ ರೂಪದಲ್ಲಿ ಉತ್ಪತ್ತಿಯಾಗಿ 2-3 ದಿನದಲ್ಲಿ ಆ ಒಂದು ಹುಳವನ್ನು ನಾಶ ಮಾಡುತ್ತೆ. ಆಮೇಲೆ ನಾಶ ಮಾಡಿದಂತ ಹುಳು ಏನಾಗುತ್ತೆ ಅಂತಂದ್ರೆ, ತಳಕೆಳಕವಾಗಿ ನೇತಾಕೊಂಡು ಸತ್ತೋಗುತ್ತೆ. ಆ ಚರ್ಮ ಒಡೆದಾಗ ಬಂದಂತ ರಸ ಏನಿದೆ ನೋಡಿ, ಆ ರಸ ಎಲೆಗಳ ಮೇಲೆ ಕಾಯಿಗಳ ಮೇಲೆ ಬೀಳ್ತದೆ. ಇನ್ನೊಂದು ಹುಳ ಬಂದ್ ತಿಂತು ಅಂದ್ರೆ ಅದಕ್ಕೂ ಕೂಡ ಅಂಟು ರೋಗ. ಇದು ಬಹಳ ಪರಿಣಾಮಕಾರಿ, ಮತ್ತೆ ಕೇವಲ ಯಾವ ಹುಳಕ್ಕೆ ನಾವು ಪ್ರಯೋಗ ಮಾಡಿದ್ವಿ ಆ ಹುಳ ಮಾತ್ರ ಕಂಟ್ರೋಲ್ ಆಗುತ್ತೆ. ಆಮೇಲೆ ಇದು ವೈರಸ್ಸು ಮತ್ತೆ ಜಾನುವಾರುಗಳಿಗೆ, ಪ್ರಾಣಿಗಳಿಗೆ, ಮನುಷ್ಯನಿಗೆ ಏನು ಸಮಸ್ಯೆ ಆಗ್ಬೋದು ಅಂತಂದ್ರೆ, ಇದು ಹೆಲಿಕೋರ್ಪ ಆರ್ಮಿಜರ ಅಂತಂದ್ರೆ HANPV ಅಂತಲೇ ನಾವು ಬಳಸೋದು. ಅಂದ್ರೆ ಆ ಹುಳ ಬಿಟ್ರೆ ಬೇರೆ ಯಾವುದು ಹುಳ ತಿನ್ನೋದು ಸಾಯೋದಿಲ್ಲ, ಮತ್ತೆ ಯಾವುದೇ ಪ್ರಾಣಿಗಳಿಗೆ ಮನುಷ್ಯನಿಗೆ ಯಾವುದೇ ರೀತಿ ಹಾನಿ ಆಗೋದೇ ಇಲ್ಲ. ಈ ರೀತಿ ಬಳಕೆಯನ್ನ ಮಾಡ್ಕೊಂಬರಲಾಗ್ತಾ ಇದೆ. ಇನ್ನು ಈ ಜೈವಿಕ ಪೀಡನಾಶಕಗಳ ಗುಂಪಿನಲ್ಲಿ ಜಂತು ಹುಳುಗಳ ಬಳಕೆಯನ್ನು ಕೂಡ ಮಾಡಲಾಗುತ್ತೆ ಅನ್ನುವಂಥದ್ದು. ಈ ಜಂತು ಹುಳುಗಳನ್ನ ಬಳಕೆಯನ್ನು ಮಾಡಿ ಕೀಟಗಳನ್ನ ಹೇಗೆ ನಿಯಂತ್ರಣವನ್ನು ಮಾಡಬಹುದು? ಒಂದು ಕಾಲದಲ್ಲಿ ಈ ಜಂತು ಹುಳು ಏನಿದೆ ನೋಡಿ, ಅದು ತಮಗೆಲ್ಲ ಗೊತ್ತಿದೆ, ಮಣ್ಣಲ್ಲಿ ಸೇರ್ಕೊಂಡು ಬೇರ್ಗಳೆಲ್ಲ ತಿಂದು ನಾಶ ಮಾಡಂತ ಅದೊಂಥರ ಜಂತುಗಳಿದೆ. ಇನ್ನು ಕೆಲವು ಗೊಣ್ಣೆ ಹುಳು, ಅದ ಪ್ರೌಢ ಕೀಟ, ಅದರ ಮರಿ, ಈ ತರದವು ಮಣ್ಣೋಗಿರ್ತವೆ. ಅವೇ ಮಾಡ್ತವೆ ಅಂದ್ರೆ ಬೇರ್ ತಿಂತವೆ. ಆ ಒಂದು ಗೊಂಡೆಗಳು ನಿಯಂತ್ರಣ ಮಾಡಬೇಕು ಅಂತಂದ್ರೆ ಸಿಂಪಡಣೆ ಮಾಡಕ್ ಆಗೋದಿಲ್ಲ. ಯಾಕೆಂದ್ರೆ ಮರಿಗಳೆಲ್ಲ ಮಣ್ಣಲ್ಲಿರ್ತವೆ, ಪ್ರೌಢ ಕೀಟಗಳು ಕೂಡ ಮಣ್ಣಲ್ಲಿರ್ತವೆ. ಯಾವಾಗ ಮಳೆ ಬಂತು ಅವಾಗ ಮಾತ್ರ ಅವ್ರಿಗೆ ಬರ್ತವೆ. ಅವಾಗ ಏನ್ ಮಾಡಬೇಕು, ಮಣ್ಣಿಗೆನೆ ಜಂತುಗಳು ಸೇರ್ಸಂತದ್ದು. ಉದಾಹರಣೆಗೆ ಸ್ಟೀನರ್ ನೀಮ ಎಂಬ ಒಂದು ಜಂತುಗಳು, ಮತ್ತೆ ಹೆಟಿರೋ ರ್ಯಾಬೆಟಿಸ್ ಎಂಬ ಜಂತುಗಳು ನಾವೇನ್ ಮಾಡ್ತೇವೆ ಅಂತಂದ್ರೆ ಇದನ್ನ ಮಣ್ಣಿಗೆ ಸೇರಿಸ್ತೇವೆ. ಈ ಜಂತುಹುಳು ಒಂದು ವಿಶೇಷತೆ ಏನಪ್ಪಾ ಅಂತಂದ್ರೆ, ಜಂತು ಹುಳುವಿನ ದೇಹದಲ್ಲಿ ಬ್ಯಾಕ್ಟೀರಿಯಾ ಯಾವಾಗಲೂ ಇಟ್ಕೊಂಡಿರ್ತದೆ. ಈ ಬ್ಯಾಕ್ಟೀರಿಯಾ ಏನ್ ಮಾಡುತ್ತೆ ಅಂತಂದ್ರೆ, ಜಂತುಹುಳು ಎಲ್ಲೂ ಹೋಗುತ್ತೆ ಅಲ್ಲಿ ತನ್ನ ಬಾಯಿಂದ ಬ್ಯಾಕ್ಟೀರಿಯಾನ ಬಿಟ್ಬಿಡುತ್ತೆ. ಬ್ಯಾಕ್ಟೀರಿಯಾ ಏನ್ ಮಾಡುತ್ತೆ ಅಂತಂದ್ರೆ, ಈ ಒಂದು ಈಗ ಉದಾಹರಣೆ ಗೊಂಡೆ ಹುಳುಗೆ ಜಂತುಹುಳು ಅದು ಚುಚ್ಚಿ ಒಳಗಡೆ ಹೋಯ್ತು ಅನ್ಕೊಳ್ಳಿ, ಆ ಜಂತುಹುಳು ಏನ್ ಮಾಡುತ್ತೆ, ಬ್ಯಾಕ್ಟೀರಿಯಾ ಬಿಡುಗಡೆ ಮಾಡ್ತು. ಬ್ಯಾಕ್ಟೀರಿಯಾ ಏನ್ ಮಾಡುತ್ತೆ, ಆ ಒಂದು ಗೊಂಡೆ ಹುಳು ದೇಹವನ್ನೆಲ್ಲನು ತಿಂದು ನಾಶ ಮಾಡಿ ಒಂದು ರೀತಿಯ ಒಂದು ರಸವನ್ನು ಮಾಡಿ ಆ ರಸವನ್ನು ಹೀರ್ಕೊಳ್ಳಿಕ್ಕೆ ಜಂತು ಹುಳುವಿಗೆ ಅನುಕೂಲ ಮಾಡಿಕೊಡುತ್ತೆ. ಸೊ ಈ ರೀತಿ ಅನುಕೂಲ ಕೂಡ ಪಡ್ಕೊಳ್ಳಾಗಿದೆ. ಅದೇನಪ್ಪ ಅಂತಂದ್ರೆ, ಇದು ನಾವು ಎಷ್ಟು ಆಳದಲ್ಲಿ ಹಾಕ್ತೀವಿ ಅಷ್ಟು ಪರಿಣಾಮಕಾರಿ ಇರ್ತದೆ. ಈಗ ಹಾಕಿದೀವಿ ಅದು ಹೋಗಿ ತಾಕಿದೆ ಅಂತ ಹೇಳೋದು ಕಷ್ಟ. ಅದು ಕೂಡ ಇದು ಒಂದು ಪದ್ಧತಿ ಒಂದು ಕಾಲದಲ್ಲಿ ಯಶಸ್ವಿಯಾಗಿ ಬಳಸಲಾಗಿದೆ. ಹೀಗೆ ಜಂತು ಹುಳುಗಳ ಬಳಕೆಯನ್ನು ಕೂಡ ಮಾಡಿಕೊಂಡು ಕೀಟಗಳ ನಿಯಂತ್ರಣವನ್ನ ಮಾಡಬಹುದು. ಇನ್ನು ಕಡೆಯದಾಗಿ ಈ ಸಸ್ಯ ಮೂಲ ಕೀಟನಾಶಕಗಳು ಅಂತ ಹೇಳಿದ್ದಾವೆ, ಇವುಗಳ ಬಳಕೆಯನ್ನು ಮಾಡ್ತಕ್ಕಂಥದ್ದು ಹೇಗೆ? ಇದನ್ನು ಕೂಡ ನಾವು ಜೈವಿಕ ಕೀಟನಾಶಕ ಅಂತ ಕರಿತೀವಿ. ಯಾಕಪ್ಪ ಅಂತಂದ್ರೆ, ಇದು ಜೀವಿಯಿಂದ ಬಂದಿರೋದು. ಈಗ ಮರಕ್ ಜೀವ ಇದೆ ಅಲ್ವರ? ಹೌದು. ಮರ ಏನ್ ಬಿಡುತ್ತೆ, ಹಣ್ಣು ಬಿಡುತ್ತೆ. ಬೇವಿನ ಬೀಜ ತಗೊಳ್ಳಿ, ಅದು ಜೀವ ಇರೋಂಥದ್ದು, ಅದು ಬೇವಿನ ಬೀಜವನ್ನ ಉತ್ಪತ್ತಿ ಮಾಡುತ್ತೆ. ಬೇವಿನ ಬೀಜನ ಕುಟ್ಟಿ ರಸ ಮಾಡಿ ಅದು ಸಿಂಪಡಣೆ ಮಾಡ್ತೀವಲ್ಲ, ಅದರಿಂದ ಜೈವಿಕ ಕೀಟನಾಶಕ ಅಂತ ಕರಿತೀವಿ. ಅಂದ್ರೆ ಜೈವಿಕ ಮೂಲದಿಂದ ಬಂದಿರೋಂಥದ್ದು, ಹೌದು, ಯಾವ್ದೇ ರೀತಿ ಉತ್ಪತ್ತಿ ಮಾಡಿಲ್ಲ ಅಲ್ವರ. ಇದನ್ನ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ, ಒಂದು ಲೀಟರ್ ನೀರಿಗೆ 50 ಗ್ರಾಂ ತರ ಒಳ್ಳೆ ಚೆನ್ನಾಗಿ ಗಟ್ಟಿ ಇರೋಂತ ಒಂದು ಬೇವಿನ ಬೀಜ ತಗೊಂಡು ಕುಟ್ಟಿ ಪುಡಿ ಮಾಡಿ ತೆಳುವಾದ ಒಂದು ಬಟ್ಟೆನಲ್ಲಿ ಕಟ್ಟಿಟ್ಟು ಒಂದು ನೀರಲ್ಲಿ ನೆನಾಕ್ಬಿಡೋದು. ಮರುದಿನ ತಗೊಂಡು ಅದನ್ನ ಸ್ವಲ್ಪ ಒಂದು ಕಲ್ ಮೇಲೆ ಹಾಕೊಂಡು ಉಜ್ಜೋದು. ಅವಾಗ ಏನಾಗುತ್ತೆ, ಎಣ್ಣೆ ಅಂಶ ಬಿಟ್ಕೊಳುತ್ತೆ. ಎಣ್ಣೆ ಬಿಟ್ಕೊಂಡ ಮೇಲೆ ಅದನ್ನ ಇನ್ನೊಂದು ತೆಳುವಾಗಿರೋ ಬಟ್ಟೆನಲ್ಲಿ ಯಾವ ನೀರಲ್ಲಿ ನೆನಾಕಿರ್ತಿರಲ್ಲ ಆ ನೀರಿಗೆ ಹಿಂಡ್ಕೋಬೇಕು. ಹಿಂಡ್ಕೊಂಡು ಇದಕ್ಕೆ ಒಂದ್ ಎಕರೆಗೆ ಅಂತ ಒಂದು 200 ಲೀಟರ್ ಬೇಕು ಅನ್ಕೊಳ್ಳಿ. ಒಂದು 15-20 ಕೆಜಿ ಅಷ್ಟು ಬೇವಿನ ಬೀಜ, ಹೆಚ್ಚಾದಷ್ಟು ಒಳ್ಳೇದು ಆಯ್ತಲ್ಲ. ಆಮೇಲೆ ಇನ್ ಮಾಡ್ಬೇಕು, ಅದಕ್ಕೆ ಸ್ವಲ್ಪ ಸಾಬೂನ್ ಹಾಕ್ಬೇಕು. ಸಾಬೂನ್ ಯಾಕೆ ಅಂತಂದ್ರೆ, ಈ ಬೇವಿನ ಬೀಜದಲ್ಲಿ ಜಿಡ್ಡಿದೆ, ಆ ಜಿಡ್ಡು ಎಲೆ ಮೇಲೆ ಅಂಟ್ಕೊಳ್ಳೋದಿಲ್ಲ, ಎಣ್ಣೆ ಅಂಶ ಇದೆ. ಯಾವಾಗ ಸಾಬೂನ್ ಹಾಕ್ತೀರಿ ಅವಾಗ ನೀರಲ್ಲಿ ಮಿಶ್ರ ಆಗುತ್ತೆ, ಯಾವ ಬೆಳೆ ಮೇಲೆ ಸ್ಪ್ರೇ ಮಾಡ್ತೀರಿ ಅಲ್ಲಿ ಅಂಟ್ಕೊಳತ್ತೆ. ಅದರಿಂದ ಬೇವಿನ ಬೀಜ ಬಳಸಿ ನಾವು ಅನೇಕ ರೀತಿಯ ಕೀಟಗಳನ್ನ ಪರಿಣಾಮಕಾರಿಯಾಗಿ ನಿಯಂತ್ರಣ ಮಾಡಿದ್ದಾರೆ. ಉದಾಹರಣೆಗೆ ಕೋಸ್ನಲ್ಲಿ ಬರುವಂತಹ ಹಸುರುಳ, ಇನ್ನು ಕೆಲವು ಈ ಟೊಮೆಟೋದಲ್ಲಿ ರಂಗೋಲಿ ಹುಳು ಅಂತ ಬರ್ತದೆ, ಅದನ್ನು ಕೂಡ ಪರಿಣಾಮಕಾರಿ ನಿಯಂತ್ರಣ ಮಾಡಲಾಗಿದೆ. ಆಮೇಲೆ ಬೇವಿನೆಣ್ಣೆ, ಬೇವಿನೆಣ್ಣೆ ಏನಿದೆ ಇದನ್ನು ಕೂಡ 1 ಲೀಟರ್ ನೀರಿಗೆ 10 ಮಿಲಿ ಬೇವಿನೆಣ್ಣೆ, 1-10 ಗ್ರಾಂ ಸಾಬೂನ್ ಹಾಕೊಂಡ್ಬಿಟ್ಟು ನಾವು ಮಿಶ್ರ ಮಾಡಿ, ಈಗ ತೆಂಗಿನಲ್ಲಿ ಬಿಳಿ ನೊಣ ಏನು ಬಂದಿದೆಯಲ್ಲ ಮಸಿರೋಗ, ಎಲ್ಲ ಹಿಂಪಾಕಿ ಸಿಂಪಡಣೆ ಮಾಡ್ತು ಅಂತಂದ್ರೆ ಆ ಹುಳುಗಳು ಸಂಪೂರ್ಣ ನಾಶ ಆಗ್ತವೆ. ಇವನ್ನ ನಮ್ಮ ಕೃಷಿ ಮಹಾವಿದ್ಯದ ಕಾರ್ಯಕರೆಯ ಒಂದು ಗ್ರಾಮೀಣ ಕೃಷಿ ಕಾರ್ಯಕ್ರಮದ ವಿದ್ಯಾರ್ಥಿಗಳು ಹೋದ ವರ್ಷ ಬಹಳ ಚೆನ್ನಾಗಿ ಇದನ್ನ ಪ್ರಾತ್ಯಕ್ಷಿಕ ಮಾಡಿ ರೈತರಿಗೆ ಮನದಟ್ಟು ಮಾಡಿ ಯಶಸ್ವಿಯಾಗಿದ್ದಾರೆ. ಆದ್ರಿಂದ ನಾವು ಕೇವಲ ಬೇವಿನ ಬೀಜ ಅಂತ ನಾವು ಕುತ್ಕೋಬಾರ್ದು, ಬೇವಿನ ಎಣ್ಣೆ ಕುತ್ಕೋಬಾರ್ದು, ಹೊಂಗೆ ಎಣ್ಣೆ ಮತ್ತೆ ಹಿಪ್ಪೆ ಎಣ್ಣೆ ಇದೆಲ್ಲನೂ ಕೂಡ ನಾವು ರಸವನ್ನ ತೆಗೆದು ಕೂಡ ಮಾಡಬಹುದು, ಜೊತೆಗೆ ಈ ಒಂದು ಎಣ್ಣೆನೂ ಕೂಡ ಸಿಂಪಡಣೆ ಮಾಡಿ ಕೀಟವನ್ನು ಪರಿಣಾಮಕಾರಿಯಾಗಿ ನಿಯಂತ್ರಣ ಮಾಡಬಹುದು. ಇದಿಷ್ಟು ಕೀಟಗಳ ನಿರ್ವಹಣೆಯಲ್ಲಿ ಜೈವಿಕ ಕೀಟನಾಶಕಗಳ ಪ್ರಾಮುಖ್ಯತೆ ಮತ್ತೆ ಅವುಗಳನ್ನು ಹೇಗೆ ಬಳಕೆಯನ್ನ ಮಾಡಬೇಕು ಮಾಡಬಹುದು ಅನ್ನುವಂತಹ ವಿಚಾರಗಳು. ಅಂತಿಮವಾಗಿ ಈ ಒಂದು ಜೈವಿಕ ಕೀಟನಾಶಕಗಳಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಕೃಷಿಕರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಇದುವರೆಗೂ ಸಾಕಷ್ಟು ವಿಷಯಗಳನ್ನ ನಾವು ಇಲ್ಲಿ ಚರ್ಚೆ ಮಾಡಿದ್ದೀವಿ. ಉದಾಹರಣೆಗೆ ಶಿಲೀಂಧ್ರ, ಬ್ಯಾಕ್ಟೀರಿಯಾ, ಪರಭಕ್ಷಕ, ಪರತಂತ್ರ ಕೀಟ. ಹೌದು ನೋಡಿ, ಪ್ರಕೃತಿಯಲ್ಲಿ ಎಷ್ಟು ವಿಧದ ಒಂದು ಸೈನ್ಯ ಇದೆ. ಆದ್ರೆ ಇದು ಬಳಸ್ಕೋಬೇಕು ಅಂತಂದ್ರೆ ನಾವು ಏನ್ ಮಾಡ್ಬೇಕು ಅಂತ ಅದಕ್ಕೂ ಆಸ್ಪದ ಕೊಡಬೇಕು. ಈಗ ಪ್ರಾರಂಭಿಕ ಹಂತದಲ್ಲಿ ಸಣ್ಣದಾಗಿ ಹುಳುಗಳಿದಾವೆ, ಅವು ಗುಲ್ಗಂಜಿ ಹುಳು ಸಿಕ್ಕಿದೆ ಅದನ್ನ ಉತ್ತೇಜನ ಮಾಡುವಂಥದ್ದು, ಆಮೇಲೆ ಕೆಲಸ ಪರತಂತ್ರ ಕೀಟ, ಪರಭಕ್ಷ ಕೀಟ ಬಂತಂದ್ರೆ ಪ್ರಾರಂಭಿಕ ಬಿಡುಗಡೆ ಮಾಡೋದು. ಅವಾಗ ಏನಾಗುತ್ತೆ ಅಂತಂದ್ರೆ ನಮ್ಗೆ ಪ್ರಾರಂಭಿಕ ಹಂತದಲ್ಲಿ ಹುಳುಗಳನ್ನ ಒಂದು ಹಂತದಲ್ಲಿ ನಿಯಂತ್ರಣ ಮಾಡಬಹುದು. ಈಗ ಕೊನೆ ಹಂತದಲ್ಲಿ ಹುಳುಗಳು ಜಾಸ್ತಿ ಆದವು ಅಂತ ಸಂದರ್ಭದಲ್ಲಿ ಮಾತ್ರ ನೀವು ರಾಸಾಯನಿಕ ಹೋಗ್ಬೇಕು. ಅವಾಗ ಜೊತೆಗೆ ಒಂದು ನೀವು ನಿರ್ಧಾರ ಮಾಡ್ಕೋಬೇಕು, ನಾನು ಯಾವುದೇ ಬೆಳೆ ಬೆಳೆದ್ರೆ ಒಂದು ಹಂತದಲ್ಲಿ ಮಾತ್ರ ನಾನು ಏನೇ ಕಷ್ಟ ಬಂದರೂ ಕೂಡ ಈ ಜೈವಿಕ ಕೀಟನಾಶಕಗಳನ್ನ ಒಂದೊಂದು ಸಾರಿ ಬಳಸೇ ಬಳಸಬೇಕು ಅನ್ನೋದು ಒಂದು ಶಪಥ ಮಾಡ್ಕೋಬೇಕು. ಅವಾಗ ಏನಾಗುತ್ತೆ, ನಮಗೆ ಪ್ರಕೃತಿಯಲ್ಲಿ ಈ ಒಂದು ಸರಪಳಿ ಉಳ್ಕೊಂಡ್ಬಿಡ್ತವೆ.

ಸಂತಿಗೋಗಿ ಸಣ್ಣದೊಂದು ಚಿಂತ ಕಾವ ಕದ್ದು ಬಂದು ರೇ ರೇ ಸಂತಿಗೋಗಿ ಸಣ್ಣದೊಂದು ಚಿಂತ ಕಾವ ಕದ್ದು ಬಂದು ಸಂತಿಲಿದ್ದ ಮಂದಿ ಕಂಡರೆ ಸಂತಿಲಿದ್ದ ಮಂದಿ ಕಂಡರೆ ಕೂಡಲ ಮೆಂತೆದವನ ಹೊಲಕೆ